ಮಹಾತ್ಮ ಗಾಂಧೀಜಿಯವರು ಉತ್ತಮ ನೇತೃತ್ವವನ್ನು ನೀಡಿ ಸ್ವಾತಂತ್ರ್ಯದ ಕಿಚ್ಚನ್ನು ಸರ್ವವ್ಯಾಪಿಯಾಗಿಸಿದರು. ಈ ಹಿನ್ನೆಲೆಯಲ್ಲಿ ಮಹಾತ್ಮ ಗಾಂಧೀಜಿಯವರು 1920 ಮೊದಲ ಬಾರಿಗೆ ಮಂಗಳೂರಿಗೆ ಆಗಮಿಸಿದ್ದರು. ಕಾರ್ನಾಡ್ ಸದಾಶಿವರಾಯರಿಂದ ಮೊದಲುಗೊಂಡು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಮಹನೀಯರುಗಳು ಗಾಂಧೀಜಿಯವರನ್ನು ಭೇಟಿಯಾಗಿದ್ದರು. ದೇಶಭಕ್ತಿಯು ಅವರ ಧಮನಿಗಳಲ್ಲಿ ಪ್ರವಹಿಸುತ್ತಿತ್ತು. ವಂದೇ ಮಾತರಂ ಹಾಗೂ ಇಂಕ್ವಿಲಾಬ್ ಜಿಂದಾಬಾದ್ ಘೋಷಣೆಗಳು ಭಾರತೀಯರೆಲ್ಲರೂ ಸ್ವಾತಂತ್ರ್ಯ ಚಳವಳಿಯಲ್ಲಿ ಧುಮುಕುವಂತೆ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಕೆಲವು ಸಮಾನ ಮನಸ್ಕ ಹಿರಿಯರು 1924 ಶಿಶಿರ ಋತುವಿನ ಒಂದು ಪರಿಶುಭ್ರ ಬೆಳಗಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಮಾರಂಭದಲ್ಲಿ ಒಟ್ಟಾಗಿ ಸೇರಿದ್ದರು. ಮಹಾತ್ಮರಿಂದಾಗಿ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವುದು ಖಚಿತ. ರಾಜಕೀಯ ಸ್ವಾತಂತ್ರ್ಯ ಸಿಕ್ಕರೆ ಮಾತ್ರ ಸಾಕೆ? ರಾಜಕೀಯ ಸ್ವಾತಂತ್ರ್ಯದ ಜೊತೆ ಜೊತೆಗೆ ಸಮಾಜಕ್ಕೆ ಸ್ವದೇಶಿ ಹಿನ್ನೆಲೆಯ ಆರ್ಥಿಕ ಸ್ವಾತಂತ್ರ್ಯವೂ ಈ ಕಾಲದ ಅಗತ್ಯವಲ್ಲವೇ? ಸಮಾಜದ ಒಳಿತಿಗಾಗಿ, ದೇಶ ಸೇವೆಯ ಭಾಗವಾಗಿ ನಾವೆಲ್ಲ ಸೇರಿ ಏನಾದರೂ ಮಾಡಬೇಕಲ್ಲವೇ ಎಂಬುದು ಅವರ ಯೋಚನಾ ಲಹರಿಯಾಗಿತ್ತು. ಅವರಲ್ಲಿಯ ಹಿರಿಯ ವಕೀಲರೋರ್ವರು, ನಾವೊಂದು ಆರ್ಥಿಕ ಸಂಸ್ಥೆಯನ್ನು ಪ್ರಾರಂಭಿಸಿದರೆ ಹೇಗೆ? ನಮಗೆ ಅದರಿಂದ ಬೃಹತ್ ಲಾಭ ಮಾಡುವ ಉದ್ದೇಶವಿಲ್ಲದಿದ್ದರೂ ಸಣ್ಣ ಹಿಡುವಳಿದಾರರಿಗೆ, ಕೃಷಿ ಕಾರ್ಮಿಕರಿಗೆ, ಕಿರು ವ್ಯಾಪಾರಿಗಳಿಗೆ ಚಿರಕಾಲ ಆಸರೆಯಾಗುವಂತಾದರೆ ಇದೊಂದು ಸಾಮಾಜಿಕ ಆರ್ಥಿಕ ಕ್ರಾಂತಿಯಾದೀತು ಎಂದು ಆತ್ಮನಿರ್ಭರತೆಯ ಕನಸಿಗೂ ಬೀಜಾಂಕುರ ಮಾಡಿದರು. ಅದೇ ವರ್ಷ ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನವು ಈ ಬ್ಯಾಂಕಿಂಗ್ ಕಲ್ಪನೆಗೆ ಮತ್ತಷ್ಟು ವೇಗೋತ್ಕರ್ಷವನ್ನು ನೀಡಿತು. ಒಳ್ಳೆಯ ಕಾರ್ಯಕ್ಕೆ ತಡಬೇಕೆ ಎಂದು ನಿಶ್ಚಯಿಸಿದ ಆ ಮಹನೀಯರುಗಳು ವಿಕ್ರಮ ಸಂವತ್ಸರದ ಮಾಘ ಮಾಸದ ಶುಕ್ಲಪಕ್ಷದ ತ್ರಯೋದಶಿಯಂದು, ಅಂದರೆ ತಾರೀಖು 18/2/1924 ಕರ್ನಾಟಕ ಬ್ಯಾಂಕ್ ಎಂಬ ನಾಮಧೇಯದೊಂದಿಗೆ ಒಂದು ಬ್ಯಾಂಕನ್ನು ಪ್ರಾರಂಭಿಸಿಯೇ ಬಿಟ್ಟರು. ಆ ಹಿರಿಯರು ಬೇರಾರೂ ಅಲ್ಲ, ನಮ್ಮ ಕರ್ನಾಟಕ ಬ್ಯಾಂಕಿನ ಸ್ಥಾಪಕ ನವರತ್ನರೆನಿಸಿಕೊಂಡ ಮಹನೀಯರುಗಳಾದ ಶ್ರೀ ಬಿ.ಆರ್. ವ್ಯಾಸರಾಯ ಆಚಾರ್ಯ, ಶ್ರೀ ಪೇಜಾವರ ನಾರಾಯಣಾಚಾರ್ಯ, ಶ್ರೀ ಕಲ್ಮಾಡಿ ಲಕ್ಷ್ಮೀನಾರಾಯಣರಾವ್, ಶ್ರೀ ಪಾಂಗಾಳ ಸುಬ್ಬರಾವ್, ಶ್ರೀ ಉಡುಪಿ ವೆಂಕಟರಾವ್, ಶ್ರೀ ಶೇಷಭಟ್ ಭಿಡೆ, ಶ್ರೀ ನರಿಕೊಂಬು ರಾಮರಾವ್, ಶ್ರೀ ನೆಲ್ಲಿಕಾಯಿ ವೆಂಕಟರಾವ್ ಹಾಗೂ ಶ್ರೀ ಕೆ. ಸದಾಶಿವ ಅಡಿಗ. ಶ್ರೀ ಬಿ.ಆರ್. ವ್ಯಾಸರಾಯ ಆಚಾರ್ಯರು ಬ್ಯಾಂಕಿನ ಸ್ಥಾಪಕಾಧ್ಯಕ್ಷರಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡರೆ ಉಳಿದ 8 ಬ್ಯಾಂಕಿನ ಸ್ಥಾಪಕ ನಿರ್ದೇಶಕರುಗಳಾದರು. ಹೀಗೆ ವಿಕ್ರಮ ಸಂವತ್ಸರದ ಶಿಶಿರ ಋತು ದೇಶದ ಕೋಟ್ಯಂತರ ಜನರ ಬದುಕಿಗೆ ವಸಂತ ಋತುವಿನ ಚೈತ್ರಗಾನಕ್ಕೆ ಕಾರಣೀಭೂತವಾದುದು ಇಂದು ಇತಿಹಾಸ. ಸಾಮಾನ್ಯರಿಂದ ಸಾಮಾನ್ಯರಿಗಾಗಿಯೇ ಜನ್ಮ ತಾಳಿದ ಕರ್ನಾಟಕ ಬ್ಯಾಂಕ್ ಅಸಾಮಾನ್ಯ ಬ್ಯಾಂಕಾಗಿ ಬೆಳೆದುದು ಒಂದು ರೋಚಕ ಕತೆ. ಅಂದಿನ ನಮ್ಮ ಆರಂಭಿಕ ಮೂಲ ಬಂಡವಾಳ ಕೇವಲ 11,580 ಆಗಿತ್ತು. ಪ್ರಥಮ ವರ್ಷದ ಠೇವಣಿ ರು 68,449 ಹಾಗೂ ಮುಂಗಡ ರು 121,760 ಆಗಿತ್ತು. ಹಾಗೂ ಆ ವರ್ಷ ಗಳಿಸಿದ ಲಾಭ ರು 3,591 ಎಂದು ದಾಖಲೆಗಳು ಹೇಳುತ್ತವೆ. ಆ ನಮ್ಮ ಹಿರಿಯರ ಆಲೋಚನಾ ಕ್ರಮದಲ್ಲಾದ ಒಂದು ಸಣ್ಣ ಪರಿವರ್ತನೆ ಇಂದು ಬೃಹತ್ತಾಗಿ ಬೆಳೆದು ರು 133,000 ಮಿಕ್ಕಿ ವ್ಯವಹಾರವನ್ನು ನಿರ್ವಹಿಸುತ್ತಾ ಭಾರತದ ಉದ್ದಗಲಕ್ಕೂ ಪಸರಿಸಿ ಸುಮಾರು 1,20,00,000 ಮಿಕ್ಕಿದ ಗ್ರಾಹಕರ ಮೆಚ್ಚಿನ ಬ್ಯಾಂಕಾಗಿ ಗುರುತಿಸಿಕೊಂಡಿರುವ ಕರ್ನಾಟಕ ಬ್ಯಾಂಕ್. ನಿಮಗೆಲ್ಲ ತಿಳಿದಿರುವಂತೆ ಸ್ವತಂತ್ರ ಭಾರತದ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣವಾದದ್ದು 1973 ಸನ್ಮಾನ್ಯ ಶ್ರೀ ಡಿ. ದೇವರಾಜ ಅರಸರವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭ. ಆದರೆ ಸುಮಾರು 50 ಮೊದಲೇ ಈ ಮಣ್ಣಿನಲ್ಲೇ ಹುಟ್ಟಿದ ಬ್ಯಾಂಕ್ ಒಂದಕ್ಕೆ ಕರ್ನಾಟಕ ಬ್ಯಾಂಕ್ ಎಂದು ನಾಮಕರಣ ಮಾಡಿದ್ದ ನಮ್ಮ ಸ್ಥಾಪಕ ನವರತ್ನರುಗಳ ದೂರದರ್ಶಿತ್ವ ಇಂದಿಗೂ ಒಂದು ರೋಚಕ ಅನುಭವವಾಗಿಯೇ ಉಳಿದಿದೆ. ಸ್ಥಾಪಕಾಧ್ಯಕ್ಷರಾದ ಶ್ರೀ ಬಿ.ಆರ್. ವ್ಯಾಸರಾಯ ಆಚಾರ್ಯರು ಬಾಲಾರಿಷ್ಟದ ಕಾರ್ಪಣ್ಯಗಳನ್ನೆಲ್ಲ ನಿವಾರಿಸಿ ಬ್ಯಾಂಕನ್ನು ಕಟ್ಟಿ ಬೆಳೆಸಿದರು. ಬಳಿಕ ಕರ್ನಾಟಕ ಬ್ಯಾಂಕಿನ ಚುಕ್ಕಾಣಿ ಹಿಡಿದವರು ಬ್ಯಾಂಕಿನ ಅಧ್ವರ್ಯು ಎನಿಸಿಕೊಂಡ ಶ್ರೀ ಕೆ. ಸೂರ್ಯನಾರಾಯಣ ಅಡಿಗರು. ಕರ್ನಾಟಕ ಬ್ಯಾಂಕ್ ಎಂಬ ಜೀವನದಿಗೆ ಕ್ರಮೇಣ 1960 ಶೃಂಗೇರಿಯ ಶ್ರೀ ಶಾರದಾ ಬ್ಯಾಂಕ್, 1961 ಚಿತ್ತಾಲದುರ್ಗ ಬ್ಯಾಂಕ್ ಹಾಗೂ 1966 ಉತ್ತರ ಕರ್ನಾಟಕ ಭಾಗದಲ್ಲಿದ್ದ ಬ್ಯಾಂಕ್ ಆಫ್ ಕರ್ನಾಟಕ ಎಂಬ ಉಪನದಿಗಳು ವಿಲೀನವಾಗಿ ಈ ಜೀವನದಿ ಮತ್ತಷ್ಟು ಸಮೃದ್ಧವಾಗಿ ಪ್ರವಹಿಸಿತು. ಅಡಿಗರ ಕಾಲದಲ್ಲಿ ಬ್ಯಾಂಕ್ ಪ್ರವರ್ಧಮಾನಕ್ಕೆ ಬಂದು ದೇಶದಾದ್ಯಂತ ಹೆಸರುಗಳಿಸಿ ಖಾಸಗಿ ಬ್ಯಾಂಕಿಂಗ್ ರಂಗದ ಧ್ರುವತಾರೆ ಎಂದು ಗುರುತಿಸುವಂತಾಯಿತು. ಕರ್ನಾಟಕ ಬ್ಯಾಂಕು ಅಡಿಗರ ಬ್ಯಾಂಕು ಎಂದೇ ಗುರುತಿಸುವ ಮಟ್ಟಿಗೆ ಅವರ ಒಡನಾಟ ಪರಿಶ್ರಮ ಇತ್ತು. ಬ್ಯಾಂಕಿನ ಅಭಿವೃದ್ಧಿಗೆ ಕಾಯ ವಾಚ ಮನಸ್ಸಾ ದುಡಿದ ಅಡಿಗರ ಕೊಡುಗೆ ಅಪಾರ. ನಂತರ ಬಂದ ಬ್ಯಾಂಕಿನ ಚೇರ್ಮನ್ಗಳಾದ ಶ್ರೀ ಕೆ ಎನ್ ಬಾಸ್ರಿ, ಶ್ರೀ ಪಿ ರಘುರಾಮ್, ಶ್ರೀ ಪಿ ಸುಂದರರಾವ್, ಶ್ರೀ ಎಚ್ ಎಂ ರಾಮರಾವ್, ಶ್ರೀ ಯು ವಿ ಭಟ್, ಶ್ರೀ ಎಂ ಎಸ್ ಕೃಷ್ಣ ಭಟ್, ಶ್ರೀ ಅನಂತಕೃಷ್ಣ ಹಾಗೂ ಇತ್ತೀಚೆಗೆ ನಿವೃತ್ತರಾದ ಶ್ರೀ ಪಿ ಜಯರಾಮ್ ಭಟ್, ಇವರೆಲ್ಲ ಮಹನೀಯರ ಕೊಡುಗೆ ಅತ್ಯಂತ ಸ್ಮರಣೀಯವಾದುದು. ಇವರುಗಳೆಲ್ಲರೂ ಅಂದಿನ ಕಾಲಘಟ್ಟದ ಸವಾಲುಗಳಿಗೆ ಅತ್ಯುತ್ತಮವಾಗಿ ಸ್ಪಂದಿಸಿ ತಮ್ಮ ಚಲನಶೀಲ ನಾಯಕತ್ವದಿಂದ ಬ್ಯಾಂಕನ್ನು ಸುದೃಢವಾಗಿ ಕಟ್ಟಿ ಬೆಳೆಸಿದರು. ಪ್ರಸ್ತುತ ಚೇರ್ಮನ್ ಆಗಿರುವ ಶ್ರೀ ಪ್ರದೀಪ್ ಕುಮಾರ್ ಇವರು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಖ್ಯಾತರಾಗಿದ್ದು ಬ್ಯಾಂಕಿನ ಪರಿವರ್ತನಾ ಪ್ರಕ್ರಿಯೆಗೆ ಇನ್ನಷ್ಟು ವೇಗವನ್ನು ಹಾಗೂ ಹೊಸ ಆಯಾಮವನ್ನು ನೀಡಬಲ್ಲ ಸಮರ್ಥರಾಗಿದ್ದು ಬ್ಯಾಂಕ್ ಮುಂಬರುವ ದಿನಗಳಲ್ಲಿ ತನ್ನ ಮೂಲ ಅಸ್ಮಿತೆಯೊಂದಿಗೆ ಜನಮಾನಸದ ಬ್ಯಾಂಕ್ ಆಗಿ ಮೂಡಿ ಬರಲಿದೆ ಎಂಬ ವಿಶ್ವಾಸ ನನ್ನದು. ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನದ ಆವಿಷ್ಕಾರಗಳು ಬ್ಯಾಂಕಿಂಗ್ ಕಲ್ಪನೆಯನ್ನು ಸಾಕಷ್ಟು ವಿಸ್ತರಿಸಿರುವುದು ನಿಮಗೆಲ್ಲ ತಿಳಿದ ವಿಷಯವೇ ಆಗಿದೆ. ಈ ನೂತನ ಆವಿಷ್ಕಾರಗಳು ಬ್ಯಾಂಕಿಂಗ್ ಪರಿಭಾಷೆಯನ್ನೇ ಬದಲಿಸಿವೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಬ್ಯಾಂಕ್ 1999ರಲ್ಲೇ ಕೋರ್ ಬ್ಯಾಂಕಿಂಗ್ ಸೌಲಭ್ಯವನ್ನು ಅಳವಡಿಸಿಕೊಂಡು ಎನಿವೇರ್ ಹಾಗೂ ಎನಿಟೈಮ್ ಬ್ಯಾಂಕಿಂಗ್ ಪರಿಕಲ್ಪನೆಗೆ ಚಾಲನೆಯನ್ನು ನೀಡಿತು. ತತ್ಪರಿಣಾಮವಾಗಿ ಎಟಿಎಂ, ಮೊಬೈಲ್ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್ ಇತ್ಯಾದಿ ಗ್ರಾಹಕ ಸ್ನೇಹಿ ಪರಿಕಲ್ಪನೆಗಳು ಜಾರಿಗೊಂಡವು. ಅಂತೆಯೇ ತನ್ನ ಜೀವಿತದ ದ್ವಿತೀಯ ಶತಮಾನಕ್ಕೆ ತನ್ನನ್ನು ತಾನು ಅಣಿಗೊಳಿಸುವ ನಿಟ್ಟಿನಲ್ಲಿ ಬ್ಯಾಂಕು ತನ್ನ ಮೂಲ ಆಶಯಕ್ಕೆ ಚ್ಯುತಿಯಾಗದಂತೆ ಬದಲಾಗುತ್ತಿರುವ ವಿದ್ಯಮಾನಗಳಿಗೆ ಸ್ಪಂದಿಸಿ ಕೆಬಿಎಲ್ ವಿಕಾಸ್ ಎಂಬ ಪರಿವರ್ತನಾ ಜೈತ್ರಯಾತ್ರೆಯನ್ನು ಪ್ರಾರಂಭಿಸಿತು. ಈ ಪರಿವರ್ತನಾ ಪ್ರಕ್ರಿಯೆಯು ನಮ್ಮ ಬ್ಯಾಂಕಿನ ಚಿಂತನೆ ಹಾಗೂ ವ್ಯವಹಾರದಲ್ಲಿ ಆಮೂಲಾಗ್ರವಾಗಿ ಬದಲಾವಣೆ ತರುವುದಾಗಿತ್ತು. ಹಾಗಾಗಿ ಈ ಬದಲಾವಣೆಯ ಹರಿಕಾರರಾಗಿ ನಮ್ಮ ಸಿಬ್ಬಂದಿಗಳನ್ನೇ ಆಯ್ದುಕೊಂಡೆವು. ಸಾಮಾನ್ಯ ಜನರೇ ಅಸಾಮಾನ್ಯ ಕಾರ್ಯ ನಿರ್ವಹಿಸಬಲ್ಲರು ಎಂಬುದನ್ನು ನಿರೂಪಿಸಿ ತೋರಿಸಲು ಇದು ಸಹಕಾರಿಯಾಯಿತು. ಈ ಸಂಪೂರ್ಣ ಹಾಗೂ ಸಮಗ್ರ ಪರಿವರ್ತನಾ ಪ್ರಕ್ರಿಯೆಗೆ ಬ್ಯಾಂಕಿನ ನಿರ್ದೇಶಕ ಮಂಡಳಿಯಾದಿಯಾಗಿ ಪ್ರತಿಯೊಬ್ಬ ಸಿಬ್ಬಂದಿಯೂ ತನ್ನನ್ನು ತಾನು ತೊಡಗಿಸಿಕೊಂಡ ಪರಿ ಅತ್ಯಪೂರ್ವ ಹಾಗೂ ಬ್ಯಾಂಕಿನ ಇತಿಹಾಸದಲ್ಲಿ ಒಂದು ಪ್ರಮುಖ ಮೈಲುಗಲ್ಲಾಗಿ ಉಳಿಯುವಂತಹುದು. ಕೆಬಿಎಲ್ ವಿಕಾಸ್ ಪರಿವರ್ತನಾ ಪ್ರಕ್ರಿಯೆಯ ಫಲಶೃತಿಯಾಗಿ ನಾವು ಬೆಂಗಳೂರಿನಲ್ಲಿ ಡಿಜಿಟಲ್ ಸೆಂಟರ್ ಆಫ್ ಎಕ್ಸಲೆನ್ಸನ್ನು ಹಾಗೂ ಡಿಜಿ ಬ್ರಾಂಚನ್ನು ಆರಂಭಿಸಿದೆವು. ಈ ಕಾಲದ ತಂತ್ರಜ್ಞಾನದ ಆವಿಷ್ಕಾರವಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಹಾಗೂ ಮೆಷಿನ್ ಲರ್ನಿಂಗನ್ನು ಈಗಾಗಲೇ ಅಳವಡಿಸಿಕೊಂಡು ಮುಂದುವರಿಯುತ್ತಲಿದ್ದೇವೆ. ಬ್ಯಾಂಕ್ ಧೀರ ಅಂದರೆ ಡಿಜಿಟಲ್ ಹ್ಯೂಮನ್ ಇಂಟರಾಕ್ಟಿವ್ ರಿಲೇಷನ್ಶಿಪ್ ಅಸಿಸ್ಟೆಂಟ್ ಎಂಬ ಚಾಟ್ಬಾಟ್ ಪರಿಕಲ್ಪನೆಯನ್ನು ಪರಿಚಯಿಸಿ ಬ್ಯಾಂಕಿನ ಉತ್ಪನ್ನಗಳು ಮತ್ತು ಸೇವೆಗಳು, ಮಾಹಿತಿ ಮತ್ತು ಹೊಸ ವ್ಯವಹಾರಗಳಿಗಾಗಿ ಗ್ರಾಹಕರೊಂದಿಗೆ ಸಂವಹನ ಇತ್ಯಾದಿ ನಡೆಸುತ್ತಿದೆ. ಡಿಜಿಟಲೀಕರಣದ ಭಾಗವಾಗಿ ಬ್ಯಾಂಕ್ ಹಲವಾರು ಡಿಜಿಟಲ್ ಆಧಾರಿತ ಪ್ರಾಡಕ್ಟ್ಗಳನ್ನು ಪರಿಚಯಿಸಿದೆ ಮತ್ತು ಗೃಹ ಸಾಲ, ಕಾರು ಸಾಲ, ಎಂಎಸ್ಎಂಇ ಇತ್ಯಾದಿ ಸಾಲಗಳನ್ನು ಡಿಜಿಟಲ್ ಸಾಲ ಪ್ರಕ್ರಿಯೆಗಳ ಅಡಿಯಲ್ಲಿ ತರಲಾಗಿದೆ ಮತ್ತು ಇನ್ ಪ್ರಿನ್ಸಿಪಲ್ ಮಂಜೂರಾತಿಯನ್ನು ತ್ವರಿತವಾಗಿ ನೀಡಲಾಗುತ್ತಿದೆ. ಈ ಉಪಕ್ರಮದ ಅಡಿಯಲ್ಲಿ ಹೆಚ್ಚಿನ ಎಲ್ಲ ಉತ್ಪನ್ನಗಳನ್ನು ತಂದು ಇನ್ನಷ್ಟು ದಕ್ಷತೆಯನ್ನು ಸಾಧಿಸಲು ಬ್ಯಾಂಕ್ ಕಟಿಬದ್ಧವಾಗಿದೆ. ಅಲ್ಲದೆ ಶತಮಾನದ ಪರಿವರ್ತನೆಯ ಈ ಎರಡನೇ ಹಂತದಲ್ಲಿ ಕೆಬಿಎಲ್ ವಿಕಾಸ್ 2.0 ಮೂಲಕ ಬ್ಯಾಂಕ್ ಸುಧಾರಿತ ಡಿಜಿಟಲ್ ಉಪಕ್ರಮಗಳನ್ನು ಕೈಗೊಳ್ಳಲು ಉದ್ದೇಶಿಸಿದೆ. ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ನ ಉಪಕ್ರಮವಾಗಿ ಕೆಬಿಎಲ್ ನೆಕ್ಸ್ಟ್ ಅನ್ನು ಆರಂಭಿಸಿದೆ. ಇದು ಮುಂಬರುವ ವರ್ಷಗಳಲ್ಲಿ ಕರ್ನಾಟಕ ಬ್ಯಾಂಕ್ ಡಿಜಿಟಲ್ ಬ್ಯಾಂಕಾಗಿ ಹೊರಹೊಮ್ಮಲು ಸಹಕಾರಿಯಾಗಲಿದೆ. ಇದರ ಜೊತೆ ಜೊತೆಗೆ ಬ್ಯಾಂಕಿನ ಮೂಲಭೂತ ಅಂಶಗಳನ್ನು ಮತ್ತಷ್ಟು ಬಲಪಡಿಸುವ ನಮ್ಮ ಸಾಮೂಹಿಕ ಪ್ರಯತ್ನ, COVID-19 ಸಾಂಕ್ರಾಮಿಕದ ದುಷ್ಪರಿಣಾಮದ ಹೊರತಾಗಿಯೂ ನಿರೀಕ್ಷಿತ ಫಲ ನೀಡುತ್ತಿರುವುದು ಬಹಳ ಸಮಾಧಾನಕರ ಅಂಶ. ಬ್ಯಾಂಕಿನ ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, ನೆಟ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, ಪ್ರಾವಿಜನ್ ಕವರೇಜ್ ರೇಷಿಯೋ, CRAR ಅಂದರೆ ಬಂಡವಾಳ ಪರ್ಯಾಪ್ತತಾ ಅನುಪಾತ, ಕಾಸಾ ರೇಷಿಯೋ ಇತ್ಯಾದಿಗಳು ನಿರೀಕ್ಷಿತ ನಿಟ್ಟಿನಲ್ಲಿದ್ದು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಉತ್ತಮಗೊಳ್ಳುವ ಆಶಾಭಾವನೆ ಇದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ವರ್ಷ ಅಂದರೆ 2023-24 ಜರುಗಲಿರುವ ನಮ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಸಂಪೂರ್ಣ ಡಿಜಿಟಲ್ ಬ್ಯಾಂಕಾಗಿ ಬ್ಯಾಂಕು ತನ್ನ ಮೂಲ ಅಸ್ಮಿತೆಯೊಂದಿಗೆ ಮತ್ತಷ್ಟು ಸುದೃಢವಾಗಿ ಹೊರಹೊಮ್ಮಲು ಬೇಕಾಗಿರುವ ಭದ್ರ ತಳಪಾಯವನ್ನು ಎಲ್ಲ ಭಾಗಿದಾರರು ಸೇರಿ ಒಮ್ಮತದಿಂದ ಹಾಕಿದ್ದೇವೆ ಎಂಬುದು ಸಮಾಧಾನಕರ ಅಂಶ. ಅಲ್ಲದೆ ಈ ವರ್ಷ ನಮ್ಮ ಬ್ಯಾಂಕಿಗೆ ಕೆಲವು ವಿಶೇಷ ಗೌರವಗಳು ಸಂದಿವೆ ಎನ್ನುವುದು ಹೆಮ್ಮೆಯ ಹಾಗೂ ಸಂತೋಷದ ವಿಚಾರ. ಅವುಗಳಲ್ಲಿ ಕೆಲವನ್ನು ಹೆಸರಿಸುವುದಾದರೆ, ಕೆಬಿಎಲ್ ವಿಕಾಸ್ ಪರಿವರ್ತನಾ ಪ್ರಕ್ರಿಯೆಯ ಫಲಶೃತಿಯಾಗಿ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ನಲ್ಲಿನ ಅತ್ಯುತ್ತಮ ಸಾಧನೆಗಾಗಿ ಬ್ಯಾಂಕಿಗೆ ಪ್ರತಿಷ್ಠಿತ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಅವಾರ್ಡ್ ಅಂದರೆ DX 2021 ಅವಾರ್ಡ್ಸನ್ನು ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ನವದೆಹಲಿ ಇವರು ಪ್ರದಾನ ಮಾಡಿದ್ದಾರೆ. ಮಾತ್ರವಲ್ಲ, ಇನ್ಫೋಸಿಸ್ ಸಂಸ್ಥೆಯಿಂದ ಕೊಡಮಾಡಲ್ಪಡುವ ಪ್ರತಿಷ್ಠಿತ ಇನ್ಫೋಸಿಸ್ ಫಿನಾಕಲ್ ಗ್ಲೋಬಲ್ ಅವಾರ್ಡ್ 2021 ಇದರಲ್ಲಿ ರನ್ನರ್ಅಪ್ ಪ್ರಶಸ್ತಿಯನ್ನು ಕಸ್ಟಮರ್ ಜರ್ನಿ ರೀಇಮ್ಯಾಜಿನೇಷನ್ ವಿಭಾಗದಲ್ಲಿ ನಮ್ಮ ಬ್ಯಾಂಕ್ ಪಡೆದುಕೊಂಡಿದೆ. ಏಷ್ಯಾ ಪೆಸಿಫಿಕ್ HRM ಕಾಂಗ್ರೆಸ್ ಸಂಸ್ಥೆಯು ತನ್ನ 19th ಆವೃತ್ತಿಯಲ್ಲಿ ಟಾಪ್ ಆರ್ಗನೈಸೇಷನ್ಸ್ ವಿತ್ ಇನ್ನೋವೇಟಿವ್ HR ಪ್ರಾಕ್ಟೀಸಸ್ ಎಂಬ ಪ್ರಶಸ್ತಿಯನ್ನು ಮಾನವ ಸಂಪನ್ಮೂಲದ ಉತ್ತಮ ನಿರ್ವಹಣೆಗಾಗಿ ಪ್ರದಾನ ಮಾಡಿದೆ. ಅಂತೆಯೇ 2019-20 ಹಾಗೂ 2020-21 ಸಾಲಿನಲ್ಲಿ ಬ್ಯಾಂಕಿನ ಭೀಮ್ UPI ವಹಿವಾಟುಗಳ ಸಾಧನೆಯನ್ನು ಗುರುತಿಸಿ ಖಾಸಗಿ ವಲಯದ ಬ್ಯಾಂಕುಗಳ ವಿಭಾಗದಲ್ಲಿ ಡಿಜಿಧನ್ ಎಂಬ ಅವಳಿ ಪ್ರಶಸ್ತಿಗಳು ಭಾರತ ಸರ್ಕಾರದ ಇಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನಗಳ ಮಂತ್ರಾಲಯಗಳಿಂದ ಪ್ರದಾನವಾಗಿವೆ. ಅಂತೆಯೇ IBA ಅಂದರೆ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಇವರು ನೀಡುವ ಟೆಕ್ನಾಲಜಿ ಅವಾರ್ಡಿನಲ್ಲಿ ನಮ್ಮ ಬ್ಯಾಂಕ್ ಬೆಸ್ಟ್ ಟೆಕ್ನಾಲಜಿ ಬ್ಯಾಂಕ್ ಆಫ್ ದ ಇಯರ್, ಬೆಸ್ಟ್ ಫಿನ್ಟೆಕ್ ಅಡಾಪ್ಷನ್ ಮತ್ತು ಬೆಸ್ಟ್ ಯೂಸ್ ಆಫ್ AI ML ಅಂಡ್ ಡೇಟಾ ಅನಾಲಿಟಿಕ್ಸ್ ಈ ಮೂರೂ ವಿಭಾಗಗಳಲ್ಲಿ ರನ್ನರ್ಅಪ್ ಪ್ರಶಸ್ತಿಗಳನ್ನು ಇತ್ತೀಚೆಗೆ ಪಡೆದುಕೊಂಡು ವಿಕ್ರಮ ಮೆರೆದಿದೆ. February 18, 2024 ಬ್ಯಾಂಕ್ನ ಇತಿಹಾಸದಲ್ಲಿ ಸದಾಕಾಲ ನೆನಪಿನಲ್ಲುಳಿಯುವ ಮೈಲುಗಲ್ಲಾಗಲಿದೆ. ಅಂದು ಬ್ಯಾಂಕ್ ತನ್ನ 100 ವರ್ಷಗಳ ಸಾರ್ಥಕ ಸೇವೆಯನ್ನು ಪೂರ್ಣಗೊಳಿಸಿ ತನ್ನ 2nd ಶತಮಾನದತ್ತ ಮುನ್ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ನಾವು February 18, 2023 February 18, 2024 ಬ್ಯಾಂಕಿನ ಶತಮಾನೋತ್ಸವದ ಆಚರಣೆಗೆ ಯೋಜಿಸಿದ್ದೇವೆ. ಮಾತ್ರವಲ್ಲ, ನವನವೀನ ಮತ್ತು ದೀರ್ಘಾವಧಿಯ ಉಪಕ್ರಮಗಳ ಮೂಲಕ ಬ್ಯಾಂಕಿನ 2nd ಶತಮಾನಕ್ಕೆ ಬಲವಾದ ಅಡಿಪಾಯ ಹಾಕುವತ್ತ ನಮ್ಮ ಪ್ರಯತ್ನ ಸಾಗಿದೆ. ಬ್ಯಾಂಕ್ ಈ ವಿಶೇಷ ವರ್ಷದ ಸವಿನೆನಪಿಗಾಗಿ ಶತಮಾನೋತ್ಸವ ಭವನ, ಸ್ಮರಣ ಸಂಚಿಕೆ, KBL ನೆಕ್ಸ್ಟ್, ಶತಮಾನ ಕೇಂದ್ರಿತ CSR ಯೋಜನೆಗಳು ಇತ್ಯಾದಿ ದೀರ್ಘಕಾಲೀನ ಉಪಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂಬುದು ಹೆಮ್ಮೆಯ ವಿಚಾರ. February 18, 2022 ಬ್ಯಾಂಕ್ 98 ವಸಂತಗಳನ್ನು ಕಳೆದು 99ರ ಹರೆಯಕ್ಕೆ ಪಾದಾರ್ಪಣೆ ಮಾಡಲಿದೆ. ಪ್ರಚಲಿತ ಕೋವಿಡ್ನಿಂದ ತತ್ತರಿಸಿದ ಈ ಕಾಲಘಟ್ಟದಲ್ಲಿ ಸಂಭ್ರಮಾಚರಣೆಗಳನ್ನು ಅತ್ಯಂತ ಜಾಗರೂಕತೆಯಿಂದ ಆಚರಿಸಬೇಕಾದ ಹೊಣೆಗಾರಿಕೆ ನಮ್ಮೆಲ್ಲರಿಗೂ ಇದೆ. ಪ್ರಚಲಿತ ಕೋವಿಡ್ ನಿಯಮಗಳಿಗನುಸಾರವಾಗಿಯೇ ನಾವು ಸಂಸ್ಥಾಪಕರ ದಿನಾಚರಣೆಯನ್ನು ಆಚರಿಸುತ್ತಲಿದ್ದೇವೆ. ಈ ಸಲದ ಸಂಸ್ಥಾಪಕರ ದಿನದ ಉಪನ್ಯಾಸವನ್ನು ಇಡೀ ಕನ್ನಡ ನಾಡೇ ಹೆಮ್ಮೆ ಪಡುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆ ತಾಲೂಕಿನ ಬೆಳುವಾಯಿ ಗ್ರಾಮದಲ್ಲಿ ಜನಿಸಿ ಮೂಡಬಿದ್ರೆಯ ಮಹಾವೀರ ಕಾಲೇಜಿನಲ್ಲಿ ಪದವಿ ಶಿಕ್ಷಣವನ್ನು ಪೂರೈಸಿ ಮಂಗಳೂರಿನ SDM ಲಾ ಕಾಲೇಜಿನಲ್ಲಿ ನ್ಯಾಯಶಾಸ್ತ್ರವನ್ನು ಅಭ್ಯಾಸ ಮಾಡಿ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಉನ್ನತ ಹುದ್ದೆಯಲ್ಲಿರುವ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಎಸ್ ಅಬ್ದುಲ್ ನಜೀರ್, ಮಾನ್ಯ ನ್ಯಾಯಾಧೀಶರು, ಭಾರತದ ಸರ್ವೋಚ್ಚ ನ್ಯಾಯಾಲಯ ನವದೆಹಲಿ ಇವರು ನೀಡಲಿದ್ದಾರೆ. ಕಾನೂನು ಪದವಿ ಬಳಿಕ ಶ್ರೀಯುತರು 1983 ವಕೀಲರಾಗಿ ನೋಂದಾಯಿಸಿಕೊಂಡು ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯವಾದಿಯಾಗಿದ್ದರು. 2003 ರಾಜ್ಯ ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಾಧೀಶರಾಗಿ ನೇಮಕಗೊಂಡರು. 2017 ಫೆಬ್ರವರಿಯಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸೇವೆ ಸಲ್ಲಿಸುತ್ತಿರುವಾಗಲೇ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕಗೊಂಡರು. ಇವರೂ ಸೇರಿದಂತೆ ಕೇವಲ 3 ನ್ಯಾಯಾಧೀಶರಷ್ಟೇ ಉಚ್ಚ ನ್ಯಾಯಾಲಯಕ್ಕೆ ಹೀಗೆ ನೇಮಕಗೊಂಡಿದ್ದಾರೆ ಎಂಬುದು ಅವರ ಸಾಧನೆಗೆ ಹಿಡಿದ ಕೈಗನ್ನಡಿ. ಸನ್ಮಾನ್ಯ ನ್ಯಾಯಮೂರ್ತಿಗಳ ಉಪನ್ಯಾಸದ ನಂತರ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಚೇರಿ ಕೊಳಲು ವಾದನ ನೆರವೇರಲಿದೆ. ವಿದ್ವಾನ್ ಹೇರಂಬ್ ಮತ್ತು ವಿದ್ವಾನ್ ಹೇಮಂತ್ ಇವರುಗಳು ಕೊಳಲು ವಾದನವನ್ನು ನಡೆಸಿಕೊಡಲಿದ್ದಾರೆ. ಪಕ್ಕವಾದ್ಯಗಳಲ್ಲಿ ವಿದ್ವಾನ್ ವಿಠಲ್ ರಂಗನ್ ವಯೋಲಿನ್ ವಾದನದಲ್ಲಿ, ವಿದ್ವಾನ್ ಪತ್ರಿ ಸತೀಶ್ ಕುಮಾರ್ ಮೃದಂಗ ವಾದನದಲ್ಲಿ, ವಿದ್ವಾನ್ ಡಾಕ್ಟರ್ ಎಸ್ ಕಾರ್ತಿಕ್ ಘಟಂ ವಾದನದಲ್ಲಿ ಸಹಕಾರವನ್ನು ನೀಡಲಿದ್ದಾರೆ. ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀಯುತ ಪಿ ಪ್ರದೀಪ್ ಕುಮಾರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ನಮ್ಮ ಮಂಗಳೂರು ಆಕಾಶವಾಣಿ, ನಮ್ಮ TV ಹಾಗೂ ನಮ್ಮ ಕುಡ್ಲ TV ಚಾನೆಲ್ಗಳು ನೇರ ಪ್ರಸಾರ ಮಾಡಲಿವೆ. ಅದಲ್ಲದೆ ಇದು ಬ್ಯಾಂಕಿನ YouTube, Facebook ಹಾಗೂ WebEx ಮುಖಾಂತರವೂ ನೇರ ಪ್ರಸಾರವಾಗಲಿದೆ. ಬನ್ನಿ, ನಾವೆಲ್ಲ ಸೇರಿ ಕರ್ನಾಟಕ ಬ್ಯಾಂಕಿನ ಸಂಸ್ಥಾಪಕರ ದಿನಾಚರಣೆ ಎನ್ನುವ ಈ ಹಬ್ಬವನ್ನು ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಆಚರಿಸಿ ಬ್ಯಾಂಕಿನ ಸತತ ಶ್ರೇಯೋಭಿವೃದ್ಧಿಗೆ ಹೊಸ ಮುನ್ನುಡಿಯನ್ನು ಬರೆಯೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕರ್ನಾಟಕ ಬ್ಯಾಂಕಿನ ಸಂಸ್ಥಾಪಕರ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕ ಬ್ಯಾಂಕಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮಹಾಬಲೇಶ್ವರ ಎಂಎಸ್ ಅವರಿಂದ ಶತಮಾನದ ಹೊಸ್ತಿಲಲ್ಲಿ ಕರ್ನಾಟಕ ಬ್ಯಾಂಕ್ ಈ ವಿಷಯವಾಗಿ ಭಾಷಣ ಪ್ರಸಾರವಾಯಿತು. ಕರ್ನಾಟಕ ಬ್ಯಾಂಕ್ ಪ್ರಸ್ತುತಪಡಿಸುತ್ತಿದೆ ಡಿಜಿಲಾಕರ್ ಸೌಲಭ್ಯ. ಕರ್ನಾಟಕ ಬ್ಯಾಂಕ್ನ ಗ್ರಾಹಕರು ಮನಿ ಕ್ಲಿಕ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಕೌಂಟ್ ಮೂಲಕ ಡಿಜಿಲಾಕರ್ ಅಕೌಂಟ್ ಅನ್ನು ತೆರೆಯಬಹುದು. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ವಾಹನಗಳ ಆರ್ಸಿ, ಎಲ್ಪಿಜಿ ದಾಖಲೆಗಳು, ಆಸ್ತಿ ದಾಖಲೆಗಳು, ವಿದ್ಯಾರ್ಹತೆಯ ಸರ್ಟಿಫಿಕೇಟ್ಗಳು ಮೊದಲಾದ ಡಿಜಿಟಲ್ ದಾಖಲೆಗಳನ್ನು ಡಿಜಿಲಾಕರ್ನಲ್ಲಿ ಸಂಗ್ರಹಿಸಿಡಬಹುದು. ತಂತ್ರಜ್ಞಾನದ ಅನುಪಮ ಅನುಭೂತಿಯನ್ನು ನೀಡುತ್ತಿದೆ ಕರ್ನಾಟಕ ಬ್ಯಾಂಕ್. ತಕ್ಷಣಕ್ಕೆ ಬೇಕಾದ ನಗದು ಹಣ ನಿಮ್ಮಲ್ಲಿಲ್ಲವೇ? ಹಣ ಪಡೆಯಲು ಎಟಿಎಂಗೆ ಹೋಗಬೇಕೆಂದೇನಿಲ್ಲ. ಕರ್ನಾಟಕ ಬ್ಯಾಂಕ್ ಪರಿಚಯಿಸುತ್ತಿದೆ ಪಿಒಎಸ್ಗಳ ಮೂಲಕ ನಗದು ಪಡೆಯುವ ಸೌಲಭ್ಯ. ತಕ್ಷಣಕ್ಕೆ ನಿಮಗೆ ಹಣ ಬೇಕಾದಲ್ಲಿ ಕರ್ನಾಟಕ ಬ್ಯಾಂಕ್ ನಿಗದಿಪಡಿಸಿದ ಪಿಒಎಸ್ ಯಂತ್ರಗಳಿರುವ ನಿಮ್ಮ ಸಮೀಪದ ಅಂಗಡಿಗೆ ತೆರಳಿ ಕರ್ನಾಟಕ ಬ್ಯಾಂಕ್ ನೀಡಿದ ಡೆಬಿಟ್ ಕಾರ್ಡ್ ಅಥವಾ ಓಪನ್ ಸಿಸ್ಟಮ್ ಪ್ರೀಪೇಡ್ ಕಾರ್ಡ್ಗಳ ಮೂಲಕ ಹಣ ಪಡೆದುಕೊಳ್ಳಿ. ಕೆಬಿಎಲ್ ಮೈಕ್ರೋಮಿತ್ರ, ಅತಿ ಸಣ್ಣ ಉದ್ದಿಮೆದಾರರಿಗೆ ಹೊಸ ಸಾಲ ಯೋಜನೆ. ಸ್ಥಳೀಯ ಹಾಗೂ ಗ್ರಾಮೀಣ ಭಾಗದಲ್ಲಿ ವ್ಯವಹಾರ ಮತ್ತು ಸಣ್ಣ ಉದ್ದಿಮೆ ಸ್ಥಾಪಿಸಲು 10 ಲಕ್ಷ ರೂಪಾಯಿವರೆಗೆ ಸಾಲ. ಹೆಚ್ಚಿನ ವಿವರಗಳಿಗಾಗಿ ಹತ್ತಿರದ ಕರ್ನಾಟಕ ಬ್ಯಾಂಕ್ ಶಾಖೆ ಅಥವಾ ಬ್ಯಾಂಕ್ನ ಡಿಜಿಟಲ್ ವಾಹಿನಿಯನ್ನು ಸಂಪರ್ಕಿಸಬಹುದು. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ಈಗ ವಿದ್ಯಾಭೂಷಣ ಹಾಡಿರುವ ಭಕ್ತಿಗೀತೆ. ರಾಘವೇಂದ್ರ ಕೃಪಾಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ರಾಘವೇಂದ್ರ ರೋಗಹರಣೆ ಕೃಪಾಸಾಗರ ಶ್ರೀ ಗುರು ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ರೋಗಹರಣೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ರಾಘವೇಂದ್ರ ಪರಿಪಾಲಿಸೋ ಸಂತತ ದುರ್ಮತ ತ್ವಾಂತ ದಿವಾಕರ ಸಂತತ ದುರ್ಮತ ತ್ವಾಂತ ದಿವಾಕರ ಸಂತ ವಿಂತ ಮಾತಲಾಲಿಸು ಸಂತ ವಿಂತ ಮಾತಲಾಲಿಸು ರೋಗಹರಣೆ ಕೃಪಾ ಸಾಗರ ಶ್ರೀ ಗುರು ಪಾವನ ಗಾತ್ರ ಸುದೇವರನೇ ತವ ಪಾವನ ಗಾತ್ರ ಸುದೇವರನೇ ತವ ಸೇವಕ ಜನರೊಳಗಾಡಿಸೋ ಸೇವಕ ಜನರೊಳಗಾಡಿಸೋ ಸೇವಕ ಜನರೊಳಗಾಡಿಸು, ರೋಗಕರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸು. ಮಹಿಮಾ ಜಗನ್ನಾಥ ವಿಠಲ ಪ್ರಿಯ ಆರಿಸೋ, ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित. 55 रुपए से 200 रुपए की मासिक किश्त देकर प्रवेश कर सकते हैं 18 से 40 वर्ष तक के किसान. इस अंशदायक योजना में सरकार देगी बराबर का योगदान. सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं. प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर. कृषि एवं किसान कल्याण मंत्रालय, भारत सरकार द्वारा जनहित में जारी. एगा मंगलूरु कृषि उत्पन्न मारुकट्टे समितिया इंदिन पेटे धारणे हले अडिके क्विंटल गे 47,000 दिंद 52,000 रूपाय, होस अडिके क्विंटल गे 38,000 दिंद 45,000 रूपाय, कोका क्विंटल गे 25,000 दिंद 35,000 रूपाय, ಕೊಬ್ಬರಿ ಸ್ಥಳೀಯ ಕ್ವಿಂಟಾಲಿಗೆ 7,500 ರೂಪಾಯಿ, ತೆಂಗಿನಕಾಯಿ 1ನೇ ವರ್ಗ 1,000 18,000 ರೂಪಾಯಿ, ತೆಂಗಿನಕಾಯಿ 2ನೇ ವರ್ಗ 10,000 ರೂಪಾಯಿ, ಅಕ್ಕಿ ಬೆಳ್ತಿಗೆ ಸ್ಥಳೀಯ ಕ್ವಿಂಟಾಲಿಗೆ 2,600 ರೂಪಾಯಿ, ಕಟ್ಟಾ ಸಾಂಬಾರ್ ಕ್ವಿಂಟಾಲಿಗೆ 2,600 ರೂಪಾಯಿ, ಐಆರ್8 ಕ್ವಿಂಟಾಲಿಗೆ 2,550 ರೂಪಾಯಿ, ಆಮದು ಭತ್ತ ಕ್ವಿಂಟಾಲಿಗೆ 1,700 ರೂಪಾಯಿ, ಆಮದು ಹಳದಿ ಬೆಲ್ಲ ಕ್ವಿಂಟಾಲಿಗೆ 4,000 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 3,600 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 3,900 ರೂಪಾಯಿ, ಆಮದು ಮೆಣಸು ಕ್ವಿಂಟಾಲಿಗೆ 14,500 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲಿಗೆ 40,000 ರೂಪಾಯಿ, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 8,300 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 1,600 ರೂಪಾಯಿ, ಕದಳಿ ಸ್ಥಳೀಯ ಕ್ವಿಂಟಾಲಿಗೆ 1,800 ರೂಪಾಯಿ, ಗಾಳಿ ಕ್ವಿಂಟಾಲಿಗೆ 1,600 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲಿಗೆ 2,600 ರೂಪಾಯಿ. ಇದುವರೆಗೆ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ ಕೇಳಿದಿರಿ. ಈಗ ಒಂದು ಭಕ್ತಿಗೀತೆ ಹಾಡಿದ್ದಾರೆ ಆರ್.ಕೆ. ಶ್ರೀಕಂಠನ್. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು,